ಹೆಚ್ಚು ಹಾಕ್ಲಿಕ್ಕೂ ಹೋಗೋದಿಲ್ಲ. ಶರಾವತಿ ಪಕ್ಕದಲ್ಲಿ ಇದ್ದೀರಿ? ಹೌದು. ಅಲ್ಲ ಇಲ್ಲ, ನಮ್ಮ ಈ ಮೇಲೆ ಕೆಳಗೆ ನೋಡಿದರೆ ನಮ್ಮ ಹಳ್ಳದ ಸೈಡ್, ಇದು ಹಳ್ಳದ ಅಂಟಿ ಜಾಗದಲ್ಲಿ ಇದ್ದೇವೆ ನಾವು. ಮಳೆಗಾಲದಲ್ಲಿ ನಮ್ಮ ಜಾಗಕ್ಕೆ ಸಾಧಾರಣ ಒಂದು 5 ಫೂಟ್ ನೀರು, ಹಳ್ಳದ ನೀರು ಹರಿಯುತ್ತೆ. ನಾವು ಈಗ ಬೇಸಿಗೆಯಲ್ಲಿ ಹಾಕಿದ ಗೊಬ್ಬರ ಮಳೆಗಾಲದಲ್ಲಿ ತೊಳೆದು ಹೋಗುತ್ತೆ ಪೂರ್ತಿಯಾಗಿ. ಹಾಗಾಗಿ ನಮ್ಗೆ ಇಳುವರಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು. ಅಂದ್ರೆ ಪ್ರತಿ ವರ್ಷನೂ ಸ್ವಲ್ಪ ಮೇಲೆ ನೀರು ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ನೀವು ಮಳೆ ಹೆಚ್ಚಾದಾಗ ಒಂದೇ ಸಾರಿ ಮಳೆ ಸುರಿದಾಗ ನಮ್ಮ ಜಾಗದಲ್ಲಿ ಮಳೆ ನೀರು ಪೂರ್ತಿ ನೀರು ಬರುತ್ತೆ. ಹಾಗಾಗಿ ನಮ್ಗೆ ಈಗ ಮಳೆಯಿಂದಾಗಿ ಈ ವೀಳ್ಯದಲ್ಲಿ ಹಾಗೂ ಮತ್ತೆ ಈ ಕಾಳುಮೆಣಸು ಬೇರುಗಳ ರೋಗ ಹೆಚ್ಚಾಗಿ, ಹಾಗಾಗಿ ಸ್ವಲ್ಪ ಬೇರುಗಳ ರೋಗ ಬರುವುದರಿಂದ ಈಗ ನಮ್ಮ ವೀಳ್ಯದೆಲ್ಲ ಸತ್ವ ಮತ್ತು ಈ ಕಾಳುಮೆಣಸು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಈಗ ವೀಳ್ಯದಲ್ಲಿ ಕೃಷಿಯ ಬಗ್ಗೆ ಹೇಳಿ, ಅಡಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಾ ಇದ್ರು ಅಥವಾ ಅದಕ್ಕೆ ಪ್ರತ್ಯೇಕ ಆಧಾರ ಗಿಡ ಉಂಟ? ಇಲ್ಲ, ಅಡಿಕೆಗೆ ಅಡಿಕೆ ಮರಕ್ಕೆ ನಾವು ವೀಳ್ಯದೆಲೆ ಮಾಡ್ತೀವಿ ನಾವು. ಇಲ್ಲ, ಮೊದ್ಲ ನಾವು ಈಗ ಮೇನ್ ಆಗಿ ನಾವು ವೀಳ್ಯದೆಲೆಯಲ್ಲೇ ಪೂರ್ತಿ ನಮ್ಮ ಸಂಸಾರವನ್ನು ಮಾಡ್ತಾ ಇದ್ವಿ. ಅಷ್ಟು ಅಂದ್ರೆ ಅಷ್ಟೊಂದು ಎಲೆ ವೀಳ್ಯದೆಲೆ ಬಳ್ಳಿ ಇತ್ತು ನಮ್ಮಲ್ಲಿ, ಅದರಿಂದ ಮೇನ್ ಸಂಸಾರದ ಖರ್ಚೆಲ್ಲ ಅದರಿಂದ ಹೋಗ್ತಾ ಇತ್ತು. ಈಗ ಸ್ವಲ್ಪ ಅದೇ ಈಗ ಬೇರುಗೊಳ್ಳುವಾಗ ನಮ್ಮ ಅದೇ ತೋಟದಕ್ಕೆ ನೀರು ಹತ್ತಿದ್ರಿಂದ ಸ್ವಲ್ಪ ಈಗ ಅದು ಕಡಿಮೆ ಆಗಿದೆ ಅಂತ. ಮತ್ತು ನನ್ನ ಈಗ ನಾನು ಸ್ವಂತ ಕೆಲಸ ಮಾಡೋದ್ರಿಂದ ನಾನು ಒಂದು 5 ವರ್ಷದಿಂದ ನಂಗೆ ಸ್ವಲ್ಪ ಆಕ್ಸಿಡೆಂಟ್ ಆದ್ರಿಂದ ಸ್ವಂತ ಕೆಲಸನೂ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರಿ, ಈಗ ವೀಳ್ಯದಲ್ಲಿರುವಂತಹ ಒಂದು ತಳಿ ಯಾವುದು ಹಾಗೂ ಅದರ ಒಂದು ವಿಶೇಷತೆ ಏನು? ಇಲ್ಲ, ಇದು ನಮ್ಮ ಇಲ್ಲಿ ತಳಿ ಯಾವುದೇ ಊರ್ ತಳಿನೇ ಇದೆ, ಲೋಕಲ್ ಆಗಿ ಸಿಗುವಂತಹ ತಳಿನೇ. ಇಲ್ಲಿಂದ ಹೆಚ್ಚಾಗಿ ರಾಣೆಬೆನ್ನೂರಿಗೆ, ಹೊನ್ನಾವರ ಮಾರ್ಕೆಟ್ ಅಂದ್ರೆ ಹೊನ್ನಾವರಿಂದ ರಾಣೆಬೆನ್ನೂರಿಗೆ ಹೆಚ್ಚಾಗಿ ಹೋಗೋದು ರಾಣಿ ಮಾಡ್ತಾರೆ. ವೀಳ್ಯದಲ್ಲಿ ಅದೇ ತಳಿಯ ಅಂದ್ರೆ ಅದೇ ನಮ್ಮ ಲೋಕಲ್ ಆಗಿ ತಳಿನೇ ಇದೆ. ಏನಿದ್ರ ವಿಶೇಷತೆ ಏನಾದ್ರು ಉಂಟ? ವಿಶೇಷತೆ ಅಂದ್ರೆ ಸ್ವಲ್ಪ ಎಲೆ ಸ್ವಲ್ಪ ದೊಡ್ಡ ಮತ್ತು ಕಪ್ಪಾಗಿ ಬರುತ್ತೆ ಎಲೆ. ಮತ್ತೆ ಅದರಲ್ಲೂ ಮತ್ತೆ ಒಂದು ಬಿಳಿ ಎಲೆ ಒಂದು ಇದೆ, ಅಂಬಾಡಿ ಅಂತ ಹೇಳ್ತೇವೆ, ಅದು ಸ್ವಲ್ಪ ಬಿಳಿ ಎಲೆ. ಎರಡು ಎರಡು ಟೈಪ್ ಎಲೆ ಮಾಡ್ತೇವೆ. ಈಗ ಊರಿನಲ್ಲಿ ವೀಳ್ಯದೆಲೆ ಉಪಯೋಗಿಸುವವರ ಸಂಖ್ಯೆ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ? ಇಲ್ಲ, ಜಾಸ್ತಿನೇ ಇದೆ ನಮ್ಮೂರಲ್ಲಿ, ಸಾಧಾರಣ ಜಾಸ್ತಿನೇ ಇದೆ. ಅಂದ್ರೆ ಈ ಸ್ವಲ್ಪ ವೀಳ್ಯದೆಲೆ ಯುವಕರು ಸ್ವಲ್ಪ ಕಡಿಮೆ, ಗುಟಗಾದ ಸೈಡ್ ಒಲವು ತೊಡಗ್ತಾ ಇದ್ದಾರೆ. ಈಗ ಈ ವೀಳ್ಯದೆಲೆ ಸ್ವಲ್ಪ ಇದಾದ ಬೆಳೆಯೋದು ಕಡಿಮೆ ಆದ್ರಿಂದ ಸ್ವಲ್ಪ ರೇಟ್ ಸ್ವಲ್ಪ ಇದೆ. ಈಗ ಈ ಟೈಮ್ನಲ್ಲಿ ಶೀತಕಾಲದಲ್ಲಿ ಸ್ವಲ್ಪ ವೀಳ್ಯದೆಲೆ ಚೀರುವುದು ಕಡಿಮೆ. ಹಾಗಾಗಿ ಈಗ ರೇಟ್ ಒಂದು ಕಟ್ಟಿಗೆ ಅಂದ್ರೆ 100ಕ್ಕೆ ಒಂದು 40-50 ರೂಪಾಯಿ ಇದೆ. ಕೊಯ್ದು ಅಟ್ಟಿ ಹಿಡಿಯೋದಕ್ಕೆ ಮಾರಾಟ ಮಾಡೋದು ಕೂಡ ಒಂದು ಕೆಲಸವೇ ಇದು. ಹೌದು, ಒಂದ್ ದಿವಸಕ್ಕೆ ಒಂದು ಅಂದ್ರೆ ಒಂದು ನಾವೊಂದು ಕಟ್ಟು ಅಂತೇವೆ, ಒಂದ್ ಕಟ್ಟಿಗೆ 100 ಎಲೆ, ಒಂದು 50-60 ಕಟ್ಟಿ ಎಲೆ ಕೊಯ್ತೇವೆ. ಈಗ ವೀಳ್ಯದೆಲೆಯ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ಕೊಡಬೇಕಾಗಿರುವಂತಹ ಗೊಬ್ಬರ ಆಗ್ಬಹುದು ಅಥವಾ ನೀರಾವರಿ ಆಗ್ಬಹುದು? ಅದಕ್ಕೆ ನಾವು ವಿಶೇಷವಾಗಿ ಬೇರೆ ಗೊಬ್ಬರ ಅಂತ ನಾವೇನು ಕೊಡುವುದಿಲ್ಲ. ಅಡಿಕೆ ಮರಕ್ಕೆ ಅದೇ ಅಡಿಕೆ ಮರಕ್ಕೆ ಹಾಕಿದ್ದೇ ಗೊಬ್ಬರವನ್ನು ಕೊಡ್ತೇವೆ. ಆದ್ರೆ ಅದಕ್ಕೆ ಸ್ವಲ್ಪ ಒಂದು ಕೊಯ್ಲು ಆದ್ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕೊಟ್ಟಿದ್ರೆ ಎಲೆ ಒಂಚೂರು ಸಂಪಾಗಿ ಬೆಳೆಯುತ್ತೆ. ಅದೇ ಮತ್ತು ವಿಶೇಷವಾಗಿ ನೀರು ಒಂದ್ ಸ್ವಲ್ಪ ಜಾಸ್ತಿ ಬೇಕು. ಅದೇ ಅವ್ರು ಹೇಳಿದಾಗೆ ಬರೀ ಸ್ಪ್ರಿಂಕ್ಲರ್ ಇಂದ ಜೆಟ್ ಇದರಿಂದ ಸ್ವಲ್ಪ ನೀರ್ ಕಡಿಮೆ ಆಗುತ್ತೆ. ಸ್ವಲ್ಪ ಬುಡದಲ್ಲಿ ಸ್ವಲ್ಪ ನೀರ್ ಜಾಸ್ತಿ ಕೊಟ್ಟರೆ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ. ಏಣಿಟ್ಟು ಕೊಯ್ಯುವಂತದ್ದು? ಹೌದು, ಏಣಿಟ್ಟು ಕೊಯ್ಯುವುದು. ವರ್ಷ ಪೂರ್ತಿ ಒಂದೇ ರೀತಿಯಲ್ಲಿ ಸಿಗ್ತದೆ ಎಲೆಗಳು ಅಥವಾ ಕಡಿಮೆ ಹೆಚ್ಚು ಕಮ್ಮಿ ಆಗ್ತದ? ಇಲ್ಲ, ಅದು ಒಂದು 2-3 ತಿಂಗಳ ಒಂದು ಶೀತಕಾಲದಲ್ಲಿ ಸ್ವಲ್ಪ 3 ತಿಂಗಳಾಗತ್ತೆ. ಒಂದೇ 2 ಎಲೆ 3 ಎಲೆ ಬರುತ್ತೆ ಇದಕ್ಕೆ ಚೊಟ್ಟಿಗೆ. ಒಂದು ವರ್ಷಕ್ಕೆ ಒಂದು 4-5 ಕೊಯ್ಲು ಮಾಡ್ತೀವಿ ವರ್ಷಕ್ಕೆ. ಹೌದು, ನಿರ್ದಿಷ್ಟವಾಗಿ ಒಂದು 10 ಮರ 15 ಮರ ಹಾಗೆ ಕೊಯ್ತು ಮಾಡ್ತೀವಿ ದಿವಸಕ್ಕೆ. ಹೌದು, ನಮ್ಗೆ ಎಷ್ಟಾಗುತ್ತೋ ಅಷ್ಟು. ಒಂದು ಎಲೆ ಅದೇ ಬಳ್ಳಿಯ ಮೇಲೆ ಡಿಪೆಂಡ್ ಆಗುತ್ತೆ. ಬಳ್ಳಿ ಎಲೆ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅದು. ಹಾಗಾಗಿ ಒಂದು ಮರಕ್ಕೆ ಒಂದು ಸಾಧಾರಣ ಒಂದು ಒಂದೇ ಮರದಕ್ಕೆ ಒಂದು 20-25 ಕಟ್ಟಿ ಎಲೆವರೆಗೂ ಕೊಯ್ಬಹುದು. ಆತರ ಸ್ವಲ್ಪ ಒಂದ್ ತಿಂಗಳು ಅದೇ ಅಡಿಕೆ ನಮ್ಮ ಏಣಿ ಎಷ್ಟೇ ಇದೆಯೋ ನಾವು ಅಷ್ಟೇ ಕಟ್ ಮಾಡ್ತೇವೆ. ಒಂದು 30 ಫುಟ್ ಏಣಿ ಇದೆ ನಮ್ದು, ಅದ್ರ ಮೇಲ್ಗಡೆ ಕಟ್ ಮಾಡಿ ನಾವು ಎಳ್ದಾಕ್ಬಿಡ್ತೇವೆ ಮತ್ತೆ ಬೆಳೆದ್ರು. ಅವಾಗ ಅದು ಬುಡದ ಎಲೆನು ಒಳ್ಳೆ ಆಗತ್ತೆ. ಈಗ ವೀಳ್ಯದೆಲೆನ ಕೊಯ್ದು ಕಟ್ಟು ಮಾಡ್ಲಿಕ್ಕೆ ಅಂದ್ರೆ ಕಟ್ಟು ಅನ್ನ ಕಟ್ಟಲಿಕ್ಕೆ ಎಷ್ಟು ಅದ್ರ ಬೆಳಿಗ್ಗೆ ಹೊತ್ತು ಒಳ್ಳೇದು ಸಾಯಂಕಾಲದ ಹೊತ್ತು ಒಳ್ಳೇದು? ನಾವು ಬೆಳಿಗ್ಗೆಯಿಂದ ಕೊಯ್ದ್ರೆ ಅದು ನಾವು ಸಾಧಾರಣ ಒಂದು ಬಿಸಿಲು ಇರುವವರೆ ಒಂದು 11 ಗಂಟೆವರೆಗೆ ಕೊಯ್ತೇವೆ. ಆಮೇಲೆ ಅದನ್ನ ಸಾಕಣೆ ಮಾಡ್ತೇವೆ. ಸಾಕಣೆ ಮಾಡಿ ಆಮೇಲೆ ಊಟ ಮಾಡಿ ಮತ್ತೆ 3 ಗಂಟೆಗೆ ಹೋಗ್ತೇವೆ. ಮತ್ತೆ 3 ಗಂಟೆಗೆ ಕೊಯ್ದ ಒಂದು 5-5.5 ಹೊತ್ತಿಗೆ ಕೊಯ್ದ್ರೆ ಸಂಜೆ ಟೈಮಿಗೆ ಎಲ್ಲ ಸಾಕಣೆ ಮಾಡಿ ರಾತ್ರಿ ನಾನು ಪೊಟ್ಲೆ ಅಂತ ಎಲೆ ಪೊಟ್ಲೆ ಅಂತ ಹೇಳ್ತೇವೆ ನಾವು. ಪೊಟ್ಲೆ ಮಾಡಿ ಅಡಿಕೆ ಮರದ ಹಾಳೆಯಲ್ಲೇ ಕಟ್ಟಿ 100 ಕಟ್ಟದು. ಹೌದು, ಕಟ್ಟು 60ರದ್ದು ಒಂದು ಪೊಟ್ಲೆ ಅಂತ ಹೇಳ್ತೇವೆ. 60 ಕಟ್ಟಿಗೆ ಒಂದು ಪೊಟ್ಲೆ ಅದು ಕಟ್ಟಿ ಇಳಿಸ್ತೇವೆ. ಬೆಳಿಗ್ಗೆ ನಾವು ಇಲ್ಲಿ ನಮ್ಮ ಮಂಕಿ ಮಾವಿನಕಟ್ಟೆ ಅಂತ ಅಲ್ಲಿ ಇಲ್ಲ ನಾವೇ ತಗೊಂಡು ಹೋಗಿ ಅಲ್ಲಿ ಒಂಥರ ಸಂತೆ ಟೈಪ್ ಬೆಳಗಿನ ಒಂದು 2-3 ಗಂಟೆ ವ್ಯಾಪಾರ ನಡೀತದೆ ಅಲ್ಲಿ. ಅವಾಗ ವ್ಯಾಪಾರ ಮಾಡಿ ಬರೋದು. ನೇರವಾಗಿ ನೀವೇ ಮಾರಾಟ ಮಾಡ್ತೀರಿ? ಇಲ್ಲ, ಮಧ್ಯವರ್ತಿಗಳೇ ಅವರು, ಅಂಗಡಿಯವರು ಮತ್ತೆ ಈ ನಮ್ಮ ಭಟ್ಗಳ ಸಂತೆಗೆ ತಗೋಗ್ತೇವೆ ಕೆಲವು, ಅವರೇ ಬಂದು ಖರೀದಿ ಮಾಡ್ತಾರೆ. ಸರ್, ಈಗ ಇದರಲ್ಲಿ ಏನಾದರೂ ರೋಗಗಳ ಸಮಸ್ಯೆ ಏನಾದರೂ ಉಂಟಾ ವೀಳ್ಯದಲ್ಲಿ? ಇದರಲ್ಲಿ ಸ್ವಲ್ಪ ಎಲೆ ಮುರುಟುವಿಕೆ ಇದೆ, ಶೀತಕಾಲದಲ್ಲಿ ಸ್ವಲ್ಪ ಮುರುಟುವಿಕೆ, ಸ್ವಲ್ಪ ಒಂದು ಆ ಬಿಳಿ ಹುಳ ಅಂತ ಬರುತ್ತೆ ಒಂಥರ ಮಿಲಿಬಗ್. ಹೌದು, ಅದು ಒಂದು ಬಿಟ್ಟರೆ ಮತ್ತೇನು ವಿಶೇಷವಾದಂತ ರೋಗ ಇಲ್ಲ. ಆಮೇಲೆ ಈಗ ಕಾಳು ಮೆಣಸು ಕೃಷಿಗೆ ಹೋಲಿಸಿದ ನೋಡಿದ್ರೆ ವೀಳ್ಯದಲ್ಲಿ ಎಷ್ಟು ಸುಲಭ ಎಷ್ಟು ಕಷ್ಟ? ಅಲ್ಲ, ವೀಳ್ಯದಲ್ಲೇ ಕಾಳುಮೆಣಸಿಗಿಂತ ಉತ್ತಮ. ಆದ್ರೆ ಕಾಳುಮೆಣಸು ಒಂದೇ ಬೆಳೆ, ವರ್ಷಕ್ಕೆ ಒಂದೇ ಬೆಳೆ. ಆದ್ರೆ ಕಾಳುಮೆಣಸು ಹಾಕಿದ ಬಳ್ಳಿಗೂ ವೀಳ್ಯದಲ್ಲಿ ಹಾಕಿದ ಬಳ್ಳಿಗೂ ಅಡಿಕೆ ಪೀಕಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕಾಳುಮೆಣಸು ಸ್ವಲ್ಪ ಹೀಟ್ ಅದು, ಅಡಿಕೆ ಅಡಿಕೆ ಸ್ವಲ್ಪ ಅದು ಕಡಿಮೆ ಆಗುವುದು. ಇದು ಪರವಾಗಿಲ್ಲ, ಇದು ನಮ್ಮ ಎಲೆಬಳ್ಳಿ ವೀಳ್ಯದೆಲೆಗೆ ಅಡಿಕೆ ವೀಳ್ಯದೆಲೆ ಅಡಿಕೆ ಮರಕ್ಕೆ ಹಾಕಿದ್ರಿಂದ ಅಡಿಕೆ ಪೀಕ್ ಏನು ಕಡಿಮೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅಡಿಕೆ ಕೃಷಿಯ ಬಗ್ಗೆ ಹೇಳಿಗ. ಅಡಿಕೆ ಕೊಡಬೇಕಾಗಿರುವಂತಹ ಗೊಬ್ಬರ, ವಿಶೇಷವಾಗಿ ನೀವು ಹಟ್ಟಿ ಗೊಬ್ಬರವನ್ನೇ ಹಾಕ್ತಾ ಇರುವಂತವರು, ಇದರ ಬಗ್ಗೆ? ಹೌದು, ನಾವು ಹೆಚ್ಚಾಗಿ ಹಟ್ಟಿ ಗೊಬ್ಬರ ಬಿಟ್ಟು ಮತ್ತೇನು ಹಾಕೋದಿಲ್ಲ. ಇದು ಸ್ವಲ್ಪ ವರ್ಷಕ್ಕೊಂದು ಎರಡು ಸಾರಿ ಹಾಕ್ತೇವೆ, ಒಂದು 5 ವರ್ಷಕ್ಕೆ ಒಂದ್ಸಾರಿ ಅಗತ್ಯ ಹೊಡೆಯೋದು ಅಂತ ಮಾಡ್ತೇವೆ. ಅಗತ್ಯ ಹೊಡೆದು ಹಳೆ ಮಣ್ಣನ್ನು ಹೊರಗೆ ಹಾಕಿ ಗೊಬ್ಬರ ಹಾಕಿ ಅದ್ರ ಮೇಲೆ ಹೊಸ ಮಣ್ಣು ಹಾಕ್ತೇವೆ. ಆ ಟೈಪ್ ಮಾಡಿದ್ರೆ ನಾವು ಒಂದು 5-5 ವರ್ಷಕ್ಕೆ ಒಂದೊಂದ್ಸಾರಿ ಮಾಡಿದ್ರೆ ಒಳ್ಳೆ ಪೀಕು ಒಳ್ಳೆ ಬರುತ್ತೆ. ನೀರಿಗೆ ಏನು ತೊಂದರೆ ಇಲ್ಲ, ನೀರು ನಾವು ಒಂದು 3 ದಿವಸಕ್ಕೊಂದ್ಸಾರಿ ನೀರು ಹಾಕ್ತೇವೆ. ಶೀತಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರೇ ಹಾಕ್ತೇವೆ ನಾವು. ಈಗ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವಂತಹ ತೋಟಕ್ಕೂ ಈ ಬರೀ ಹಟ್ಟಿ ಗೊಬ್ಬರ ಹಾಕುವಂತಹ ತೋಟಗಳಿಗೂ ಏನಾದ್ರು ವ್ಯತ್ಯಾಸ ಕಾಣ್ತದ? ಇದೆ, ಆದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರಿಂದ ಒಂದ್ ಬಾರಿ ಪೀಕ್ ಬರಬಹುದು, 1-2 ವರ್ಷ ಪೀಕ್ ಬರಬಹುದು. ಆದ್ರೆ ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಅದ್ರ ಡಬ್ಬಲ್ ಹಾಕಿದ್ರೆ ಅದ ಹಾಕಬೇಕಾಗ್ತದ ಆ ಗೊಬ್ಬರ. ನಮ್ಮ ಈ ಹಟ್ಟಿ ಗೊಬ್ಬರ ಹಾಗಲ್ಲ, ಒಂದೇ ಸಾಮಾನ್ಯ ನಾವು ಎಷ್ಟು ಹಾಕ್ತಾ ಇದ್ದೇವೆ ಪ್ರತಿ ವರ್ಷ ಅಷ್ಟೇ ಪೀಕು. ನಮ್ಮ ವರ್ಷ ಒಂದ್ ಕೆಲವೊಂದು ನಮ್ಮ ಈ ತೋಟದಲ್ಲಿ ಜಾಗದ ಹವಾಗುಣ, ಮಳೆ ಅಕಾಲಿಕ ಮಳೆಯಿಂದ ಕೆಲವೊಂದು ನಮ್ಗೆ ಈಗ ಅದೇ ಈಗ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಟೈಮ್ನಲ್ಲೆಲ್ಲ ಮಳೆ ಬಂದ್ರೆ ಆ ಶೃಂಗಾರದ ಮೇಲೆ ನೀರು ಹೋಗಿದ್ರೆ ಸ್ವಲ್ಪ ಪೀಕ್ ಕಡಿಮೆ ಆಗುತ್ತೆ. ಅಂದ್ರೆ ಅಕಾಲಿಕ ಮಳೆಯಿಂದಾಗಿ ಬರುವ ಇದು ಬಿಟ್ರೆ ಮತ್ ನಮ್ಗೆ ಬಾಕಿ ಪೀಕಿಗೆ ಏನು ತೊಂದರೆ ಇಲ್ಲ. ಅಂದ್ರೆ ವರ್ಷ ಬರುವಂತ ಮಳೆ ಗೊಬ್ಬರ ನಾವು ಎಷ್ಟು ಹಾಕ್ತೀವೋ ಅಷ್ಟೇ ಹಾಕ್ತೇವೆ, ಅದರಿಂದ ಏನು ಅಷ್ಟೇನು ಪ್ರಾಬ್ಲಮ್ ಬರೋದಿಲ್ಲ. ಸಾಮಾನ್ಯವಾಗಿ ಈಗ ನೆರೆ ನೀರು ಬರುವಂತಹ ಒಂದು ಅಡಿಕೆ ತೋಟದಲ್ಲಿ ಈ ಬಸವನು ಹುಳದ ಸಮಸ್ಯೆಯೂ ಕೂಡ ಬರ್ತದೆ ಅಂತ ಕೇಳಿದೀವಿ, ನಿಮ್ಮೂರಲ್ಲಿ ಉಂಟಾ ಸಮಸ್ಯೆ? ಇಲ್ಲ, ಆ ಟೈಪ್ ಏನು ಇಲ್ಲ. ಇಲ್ಲ, ಈ ಅದಕ್ಕಿಲ್ಲ. ಆದ್ರೆ ಬಾಳೆಗೆ ಇದೆ, ಬಾಳೆಗೆ ಈ 1-2 ವರ್ಷದಿಂದ ಸ್ವಲ್ಪ, ಮೊದಲೆಲ್ಲ ಸಣ್ಣ ಸಣ್ಣ ಟೈಪ್ ಬರ್ತಿತ್ತು, ಈ ಒಂದು ಸಾಧಾರಣ ಒಂದು ಸುಲಿದ ತೆಂಗಿನಕಾಯಿ ಎಷ್ಟು ದೊಡ್ಡದೆಲ್ಲ ಬಸವನ ಹುಳ ಆ ಟೈಪ್ ಬಂದಿದೆ ನೋಡಿದ್ದೇನೆ. ನಮ್ಮ ಬಾಳೆ ಮರಕ್ಕೆಲ್ಲ ಕಟ್ಟು ಮಾಡಿ ಸುಳಿ ಕಟ್ಟಿ ಮಾಡಾಕೋದು ನೋಡಿ. ಅಡಿಕೆಗೆ ಏನು ತೊಂದರೆ ಕೊಡ್ತಾ? ಅಡಿಕೆಗೆ ಏನೂ ಇಲ್ಲ. ಅಡಿಕೆಗೆ ಸ್ವಲ್ಪ ಈ ಅದೇ ಸುಳಿ ಕೊಳೆಯ ರೋಗ ಒಂದ್ ಸ್ವಲ್ಪ ಇದೆ, ಅದು ಹಳದಿ ರೋಗ ಬಿಟ್ರೆ ಬಾಕಿ ಇದೆ. ಮತ್ತೆ ಬಾಕಿಯಿಂದ ಮಳೆಗಾಲದಲ್ಲಿ ನಾವು ಈಗ ಕೊಳೆ ರೋಗ, ಅದಕ್ಕೆ ನಾವು ಈ ಬೋರ್ಡ್ ದ್ರಾವಣ ಸಿಂಪಡಣೆ ಮಾಡ್ತೇವೆ. ಅದಕ್ಕೆ ವರ್ಷಕ್ಕೆ 1-2 ಸಾರಿ ಸಿಂಪಡಣೆ ಮಾಡಿದ್ರೆ ಅದ್ರೇನು ಪ್ರಾಬ್ಲಮ್ ಇಲ್ಲ. ಬಾಕಿ ಏನು ಈಗ ಸ್ಥಳೀಯ ಅಡಿಕೆ ತಳಿಗಳು ಮಾತ್ರ ಇದೆಯೋ ಅಥವಾ ಮಂಗಳೂರು ಶ್ರೀಮಂಗಳೂರು ಅಂತದ್ದು ಬಂದಿದೆಯೋ? ಇಲ್ಲ, ನಮ್ಮಲ್ಲಿ ಇಲ್ಲಿ ಲೋಕಲ್ ಸ್ಥಳೀಯವಾಗಿ ಸಿಗುವಂತದ್ದು ಅಡಿಕೆ ತಳಿನೇ ಇದೆ, ಬಿಟ್ಟು ಬೇರೆ ಈ ಕೆಲವೆಡೆ ಎಲ್ಲ ಹಾಕಿದ್ದಾರೆ ಈಗ. ಅದು ಹಾಗೆ ಸ್ವಲ್ಪ ಅನುಭವ ಪ್ರಕಾರ ಅವ್ರು ಹೇಳೋ ಪ್ರಕಾರ ಒಂದು 8-10 ವರ್ಷ ಒಳ್ಳೆ ಫಸಲು ಕೊಡ್ತಾರೆ. ಆಮೇಲೆ ಅದು ಹಾಗೆ ಮರ ಕಡ್ದಿ ಹೊಸದಾಗಿ ಮತ್ತೆ ಮರ ಹಾಕಿದವರು ಇದ್ದಾರೆ. ಆಮೇಲೆ ತೆಂಗು ಕೃಷಿ ಬಗ್ಗೆ ಹೇಳಿ. ತೆಂಗು ಈಗ ನಮಗೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ತೆಂಗು ಕೃಷಿ ಮಾಡಬಹುದು, ಇದೆ ನಮ್ದು. ಆದ್ರೆ ಮಂಗಗಳ ಕಾಟ ಬಂದ ಫಸಲು ನಮ್ಗೆ ಒಂದು ಕೈಗೆ ಸಿಗ್ತಾ ಇಲ್ಲ. ಏನೇ ಯಾವ್ದೇ ಏನೇ ಮಾಡಿದ್ರು ಮಂಗಗಳು ಓಡಿಸಲಿಕ್ಕೆ ಕಷ್ಟ ಆಗ್ತದೆ. ನಾವು ಮನೆಗೆ ಬರುವವರಿಗೆ ಮತ್ತೆ ಒಂದು ಮರದ ಮೇಲೆ ಬೀರ್ತವೆ, ಕೆಲವರು ಹತ್ರ ಮರದ ಮೇಲೆ ಇರ್ತವೆ. ಹಾಗಾಗಿ ಬಾಕಿ ಏನು ತೊಂದರೆ ಇಲ್ಲ. ತೆಂಗಿಗೆ ನಾವು ವಿಶೇಷವಾಗಿ ಗೊಬ್ಬರ ಏನು ಹಾಕೋದಿಲ್ಲ, ಇದೇ ಕೊಟ್ಟಿ ಗೊಬ್ಬರ ಏನು ಹಾಕುವುದು. ಅದೇ ಒಂದು ಸ್ವಲ್ಪ ಉಪ್ಪು ಹಾಕ್ತೇವೆ, ನೆಡುವಾಗ ಉಪ್ಪು ಹಾಕಿ ನೆಡ್ತೇವೆ. ಈ ಉಪ್ಪು ಹಾಕುವ ಉದ್ದೇಶ ಏನು? ಉಪ್ಪು ಅಂದ್ರೆ ಅದು ಸ್ವಲ್ಪ ಮಣ್ಣು, ಹೌದು ಮಣ್ಣು ಮಣ್ಣು ಸಡಿಲಾಗಿ. ತೆಂಗಿಗೆ ಸ್ವಲ್ಪ ಉಪ್ಪು, ಈ ನಾವು ಈ ನಮ್ಮ ಈ ಜಾಗದಲ್ಲಿ ನೋಡಿದ್ರು ಸ್ವಲ್ಪ ಸಮುದ್ರ ಸೈಡ್ ನೋಡಿದ್ರು ಸಮುದ್ರದಲ್ಲಿ ಪೀಕ್ ತುಂಬಾ ಬಲವಾಗಿರುತ್ತೆ. ಇನ್ನು ನಾವು ಹೋಲಿಸಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ವರ್ಷದ ಯಾವ ಸಮಯದಲ್ಲಿ ಹಾಕೋದು ಉಪ್ಪು ಹಾಕೋದು? ಉಪ್ಪು ನಾವು ಹೆಚ್ಚಾಗಿ ಅದು ಗಿಡ ನೆಡುವಾಗ ಮಾತ್ರ ಹಾಕ್ತೇವೆ, ಆಮೇಲೆ ಹಾಕೋದಿಲ್ಲ. ಈ ಮಿಡಿ ಉದುರುವಂತದ್ದು, ಹಿಳೆ ಉದುರುವಂತದ್ದು ಏನಾದ್ರು ಉದುರೋದಿದೆ, ಅದೇ ವಾತಾವರಣ ಹೆಚ್ಚು ಕಡಿಮೆ ಆದಾವಾಗ ಉದುರುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ಏನು ವಿಶೇಷವಾಗಿ ಔಷಧಿ ಸಿಂಪರಣೆ ಏನು ಇದಿಲ್ಲ. ಆಮೇಲೆ ಗಜಾನ್ ಭಟ್ ಅವರೇ, ಈಗ ನೀವು ಕೃಷಿಯನ್ನು ಮಾಡುವುದರ ಜೊತೆ ಜೊತೆಗೆ ಹವ್ಯಾಸವಾಗಿ ಅಡುಗೆಯನ್ನು ಕೂಡ ಮಾಡ್ತಾ ಇರುವಂತವರು, ಈ ಅಡುಗೆ ಅನುಭವ ಎಷ್ಟು ವರ್ಷದ್ದು? ಸಾಧಾರಣ ಒಂದು 20-25 ವರ್ಷದಿಂದ ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಅದರಲ್ಲಿ ನಾವು ಸ್ವಂತಾಗಿ ಮಾಡ್ತೇವೆ, ಕೆಲವು ನಾವು ಬೇರೆಯವರ ಒಟ್ಟಿಗೆ ಹೋಗಿ ಅಡುಗೆ ಕೆಲಸ ಮಾಡ್ತಾ ಇದ್ದೇನೆ. ಈಗ ಒಂದು 500 ಜನರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಅಥವಾ ಪೂರ್ವ ತಯಾರಿ ಬೇಕಾಗ್ತದೆ? ಅಂದ್ರೆ ನಾವು ಈಗ ನಾವು ಯಾವುದೇ ಹೆಚ್ಚಾಗಿ ನಾವು ಮಾಡಿ ಕೊಡುವುದಷ್ಟೇ. ಸಬ್ ಕಾಂಟ್ರಾಕ್ಟ್ ಅಂತ ಹೇಳ್ತಾವಲ್ಲ ಆತರ ಮಾಡ್ತಾ ಇಲ್ಲ ನಾನು. ಸಾಮಾನು ಅವ್ರ ಪಾತ್ರ ಎಲ್ಲ ಅವ್ರದ್ದು ಎಲ್ಲ ಬಾಕಿ ಎಲ್ಲ ಅವ್ರದ್ದು, ನಾವು ಇಂತಿಷ್ಟು ಜನ ಹೋಗಿ ಮಾಡಿ ಕೊಡುವುದು ಅಷ್ಟೇ ನಮ್ಮ ಕೆಲಸ ಅಷ್ಟೇ. ಆ ಟೈಪ್ನಲ್ಲಿ ನಾ ಮಾಡಿದ್ದೀನಿ ಅದಷ್ಟು, ಅಂದ್ರೆ ಎಲ್ಲಾದ್ರೂ ಮಾಡಿ ಇದು ಮಾಡ್ಲಿಕ್ಕೆ ನಾನು ಇದಾಗ್ಲಿಲ್ಲ, ಮಾಡಿ ಕೊಡು ಬರೋದು ಅಷ್ಟು ಮಾಡ್ತಾ ಇದ್ದೀನಿ. ಈ ಒಂದು 500 ಜನರಿಗೆ ಅಡಿಗೆ ಮಾಡಬೇಕಾದ್ರೆ ಎಷ್ಟು ಸಹಾಯಕರು ಬೇಕು ನಿಮಗೆ? ನಮ್ಗೆ ಅದು ಒಂದು ಐಟಮ್ ಮೇಲೆ ಇರುತ್ತೆ, ಹೆಚ್ಚಿ ಐಟಮ್ ಇಲ್ಲ ಆದ್ರೆ ಒಂದು 3 ಜನ ಸಾಕು. 3 ಜನ? 3 ಜನ ಸಾಕು. ಅದೇ ಈಗ ಸ್ವೀಟ್ಗಳಲ್ಲಿ ಈ ಮತ್ತೆ ಈಗ ನಮ್ಮ ಈ ಕೆಲವು ಐಟಮ್ಗಳಿರ್ತಾವ, ಪಲಾವ್ ಪುರಿ ಚಪಾತಿ ಬಾಜಿ, ಅದೇ ಆ ಟೈಮ್ ಇದ್ರ ಟೈಮ್ ನಮ್ಮ ಐಟಮ್ ನೋಡಿ ನಾವು ಜನ ಇದು ಮಾಡ್ತೇವೆ. ಸಾಮಾನ್ಯವಾಗಿ ಹೆಚ್ಚು ಬೇಡಿಕೆಯಲ್ಲಿರುವಂತ ಸ್ವೀಟ್ ಅಂದ್ರೆ ಹೋಳಿಗೆ? ಇಲ್ಲ, ನಮ್ಮಲ್ಲಿ ಇಲ್ಲಿ ಹೆಚ್ಚಾಗಿ ಕೇಸರಿ ಬಾತ್. ಕೇಸರಿ ಬಾತ್ ಅನ್ನದ ಕೇಸರಿ ಬಾತ್. ನೀವು ರವಾ ನಿಮ್ಮ ಕಡೆ ಹೆಚ್ಚಾಗಿಲ್ಲ? ರವಾ ಕೇಸರಿ ಬಾತ್ ಇಲ್ಲ, ಅನ್ನದ ಕೇಸರಿ ಬಾತ್. ಆಮೇಲೆ ಬೂಂದಿ ಲಾಡು ಹೆಚ್ಚಾಗಿ, ಜಿಲೇಬಿ ಇದು 3 ಹೆಚ್ಚಾಗಿ. ಆಮೇಲೆ ಸ್ವಲ್ಪ ಅಡುಗೆ ಬಗ್ಗೆ ಹೇಳಿ, ವಿಶೇಷತೆ ಏನು ಅಡುಗೆಯಲ್ಲಿ? 500 ಜನ ಬದಲು 600 ಜನ ಆದ್ರೂ ಅವಾಗ ನಿರ್ವಹಣೆ ಮಾಡೋದು ಹೇಗೆ? ಹೌದು, ಅಲ್ಲಿ ಕೆಲವೊಂದು ಕಡೆ ನಾವು ಅವರು ಹೇಳದಷ್ಟು ನಾವು ಮಾಡಿರ್ತೇವೆ, ಒಂದು ಅಲ್ಲಿ ಜನ ಹೆಚ್ಚಿಗೆ ಆಗೋದಿಲ್ಲ. ಆಮೇಲೆ ಕೆಲವೊಂದು ನಾವು ಇಲ್ಲಿ ನಾವು ಮಾಡಿರ್ತೇವೆ, ಅವರು ನಾವು ನಿರೀಕ್ಷೆಗಿಂತ ಜನ ಜಾಸ್ತಿ ಆಗ್ತವೆ. ಅದರೆಲ್ಲ ಸ್ವಲ್ಪ ಹೊಂದಾಣಿಕೆ, ಒಂದು ಸ್ವಲ್ಪ ಇದು ಮಾಡಿ ನಾವು ಇದು ಮಾಡ್ತೇವೆ, ಕಂಟ್ರೋಲ್ ಮಾಡ್ತೇವೆ. ಅದನ್ನ ಈ ಹೊಂದಾಣಿಕೆ ಮಾಡೋದಂದ್ರೆ ಹೇಗೆ? ಅದು ಸ್ವಲ್ಪ ಜನರಿಗೆ ನಾವು ಸ್ವಲ್ಪ ಅಂದ್ರೆ ಮೊದಲೇ ಸ್ವಲ್ಪ ಈ ಸಾಂಬಾರು ಮತ್ತೆ ಈ ಬಾಕಿ ಐಟಮ್ ಜಾಸ್ತಿ ಮಾಡಿರ್ತೇವೆ ನಾವು, ಅದಕ್ಕೆ ಅನ್ನ ಎಲ್ಲ ನೋಡ್ ಮಾಡ್ತೇವೆ. ಅನ್ನ ಬಂದಾವಾಗ ನಾವು ಜನ ನೋಡಿ ಮತ್ತೆ ಇದರಲ್ಲಿ ನಾವು ನಮ್ ಸುಮಾರು ಅಂದಾಜಿರುತ್ತೆ. ಹಾಗಾದ್ರೆ ಮದುವೆ ದೊಡ್ಡ ಕಾರ್ಯಕ್ರಮ ಅಂದ್ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಅದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತೇವೆ. ಈಗ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಜನರ ಸಂಖ್ಯೆ ಇಷ್ಟೇ ಅಂತ ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಸಾಧ್ಯ ಆಗ್ತದೋ ಅಥವಾ ಒಂದು ಅಂದಾಜು ಮಾಡೋದು ಹೇಗೆ? ಅಂದಾಜು ಅಂದ್ರೆ ಅದು ಪಾರ್ಟಿಯವರು ಹೇಳಬೇಕು. ಅಲ್ಲ, ಅಂದಾಜು ಅವರು ಅಂದಾಜು. ಕೆಲವೊಂದು ಈಗ ಒಂದೇ ದಿವಸ 100 ಮದುವೆ, ಉಪನಯನ, ಈಗ 100 ಕಾರ್ಯಗಳಿರ್ತವೆ. ಆ ಟೈಮ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ, ಓ ಇಷ್ಟು ಮಾಡಿದ್ರೆ ಹೆಚ್ಚೆಯ ಅಂತ ಹೇಳಿ ನಾವು ಅವಾಗ ಸ್ವಲ್ಪ ನಾವು ಕಡಿಮೆನೆ ಮಾಡ್ತೇವೆ. ಸಾಮಾನ್ಯವಾಗಿ ಈಗ ಮದುವೆ ಕಾರ್ಯಕ್ರಮಗಳಲ್ಲೆಲ್ಲ 10-12 ಗಂಟೆವರೆಗೂ ಜನ ಇರೋದಿಲ್ಲ, 12 ಗಂಟೆ ನಂತರ ದಿಢೀರಾಗಿ ಬಂದು ಬಿಡ್ತಾರೆ ಎಲ್ಲರು. ಹೌದು, ಆವಾಗ ಇದರಲ್ಲಿ ನೋಡಿ ಜನ ನೋಡಿ ನಾವು ಇದು ಮಾಡ್ತೇವೆ. ಆಮೇಲೆ ಈಗ ಇತ್ತೀಚೆಗೆ ಬಂದಿರುವಂತಹ ಈ ಬಫೆ ಸಿಸ್ಟಮ್ ಇದೆಯಲ್ಲ, ಇದರಿಂದಾಗಿ ಅಡುಗೆ ಮಾಡುವವರಿಗೆ ಅನುಕೂಲ ಆಗಿದೆಯೋ ಅಥವಾ ತೊಂದರೆ ಆಗಿದೆಯಾ? ಇಲ್ಲ, ಅದರಿಂದ ತೊಂದರೆ ಏನಿಲ್ಲ, ಸ್ವಲ್ಪ ಕಡಿಮೆ ಈ ವೇಸ್ಟ್ ಆಗುವುದನ್ನು ಸ್ವಲ್ಪ ತಪ್ಪಿಸ್ತಿದೆ. ಆಮೇಲೆ ನಮಗೆ ಒಂದು ಇದು ಸಿಗುತ್ತೆ, ಏನು ಒಂದು ಅಳತೆ ಸಿಗುತ್ತೆ. ಈಗ ಟೇಬಲ್ ಬಿಡಿಸೋದ್ರಿಂದ ಮತ್ತು ಈ ಬಫೆಯಿಂದ ಎಷ್ಟು ಪ್ಲೇಟ್ ಖಾಲಿ ಆಗಿದೆ ಲೆಕ್ಕ ಸಿಗುತ್ತೆ, ಮತ್ತೆ ಸ್ವಲ್ಪ ಕಡಿಮೆ ಹೋಗುತ್ತೆ ಇದರಲ್ಲಿ ವೇಸ್ಟ್ ಆಗದೆ ಇದ್ದರಿಂದ. ಈಗ ನಾವು ಬಡಿಸೋದ್ರಿಂದ ತುಂಬಾ ವೇಸ್ಟ್ ಆಗುತ್ತೆ, ತುಂಬಾ ವೇಸ್ಟ್ ಏನೋ ಎಲ್ಲ ಬಿಸಾಡ್ಬಿಡ್ತೇವೆ. ಹಾಗಾಗಿ ಇದರಿಂದ ಸ್ವಲ್ಪ ಉಳಿತಾಯನೇ ಅಂತ ಹೇಳ್ಬೋದು ನಾವು. ಈ ವೇಸ್ಟೇಜ್ ಅನ್ನ ತಪ್ಪಿಸೋದು ಹೇಗೆ ಅಂತ? ಅದೇ ಈಗ ನಾವು ಮಾಡೋದ್ರ ಮೇಲೆ ಇರುತ್ತೆ, ಮಾಡೋದ್ರ ಮೇಲೆ ಇರುತ್ತೆ, ನೋಡಿ ಮಾಡಬೇಕು. ಈ ಐಟಮ್ ಒಂದೇ, ಅದೇ ಯಾವ್ದು ಹೆಚ್ಚಾಗಿ ನಾವು ವೇಸ್ಟ್ ಆಗದೆ ಇರುವುದನ್ನು ನೋಡಿ ಮಾಡಬೇಕಾಗುತ್ತೆ, ಆ ಟೈಪ್ ಮಾಡಬೇಕಾಗುತ್ತೆ. ಇದೇ ಬಫೆ ಸಿಸ್ಟಮ್ ಒಂದು ಒಳ್ಳೇದಂತ ಹೇಳ್ತೀನಿ. ಇನ್ನೊಂದು ಕೊನೆಯ ಪ್ರಮುಖವಾದಂತಹ ಪ್ರಶ್ನೆಯನ್ನು ಕೇಳಬೇಕು ಗಜಾನನ ಭಟ್ ಅವರೇ, ಕಳೆದ 40-45 ವರ್ಷಗಳಿಂದ ನೀವು ರೇಡಿಯೋ ಕೇಳುಗರು, ನಿಮ್ಮ ಒಂದು ಹವ್ಯಾಸವಾಗಿ ಈ ರೇಡಿಯೋನ ಕೇಳ್ತಾ ಇದ್ದೀರಿ, ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಅಥವಾ ಯಾವ ರೀತಿ ಒಂದು ಬದಲಾವಣೆ ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ನಾನು ಸಾಧಾರಣ ಒಂದು 40-45 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೇನೆ. ನನಗೆ ರೇಡಿಯೋ ಕೇಳಲು ಮುಖ್ಯವಾದ ಕಾರಣ ಅಂದ್ರೆ ನಾನು ಕನ್ನಡ ಶಾಲೆಯಲ್ಲಿ ಓದ್ತಾ ಇರುವಾಗ ನಮ್ಮ ಗುರುಗಳಿಗೆ ಒಂದು ಸಾಧಾರಣ ಒಂದು 85-85 ಇರಬಹುದು, ಪಾಲಕದರ್ಶಿನಿ ಅಂತ ಒಂದು ಕಾರ್ಯಕ್ರಮ ಇತ್ತು. ಆವಾಗ ನಮ್ಮ ಗುರುಗಳಿಗೆ ಅದರಲ್ಲಿ ಪ್ರೈಜ್ ಬಂತು, ಕೃಷ್ಣಾನಂದ್ ಭಟ್ ಅಂತ ಅವ್ರ ಹೆಸರು. ಅವರು ಕೇಳ್ತಿರುವಾಗ ನಾನು ಮನೆಯಲ್ಲಿ ರೇಡಿಯೋ ಕೇಳಿದೆ ಅವ್ರ ಹೆಸರನ್ನು. ನನಗೂ ಕೂಡ ಅದೇ ರೇಡಿಯೋ ಕೇಳಬೇಕು, ಅಥವಾ ಅವರಂತೆ ನಮ್ಮ ಹೆಸರು ಕೂಡ ರೇಡಿಯೋದಲ್ಲಿ ಬರಬೇಕು, ನಾನು ಕೂಡ ಅವರಂತೆ ಅನೇಕ ಪ್ರಶಸ್ತಿ ಪಡಿಬೇಕು ಅಂತ ದೃಢ ನಿರ್ಧಾರ ಮಾಡಿದೆ. ಅದೇ ಟೈಪ್ ನಾನು ಕೇಳ್ತಾ ಇರುವಾಗ 90ನೇ ಇಸ್ವಿಯಲ್ಲಿ ನನಗೆ ಒಂದು ಪ್ರಥಮವಾಗಿ ಒಂದು ಮಣ್ಣು ಅನ್ನುವಂತ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಬಹುಮಾನ ಬಂತು. ಬೆಂಗಳೂರು ಆಕಾಶವಾಣಿಯಿಂದ ಎಲ್ಲ ರಾಜ್ಯವ್ಯಾಪಿಯಾಗಿ ಪ್ರಸಾರವಾಗಿತ್ತು. ತದನಂತರ ಸಾಧಾರಣ ಮುಂದೆ ಬರ್ತಾ ಬರ್ತಾ ಹೀಗೆ ಮಣ್ಣು ಆಯ್ತು, ಸಿಗಡಿ ಕೃಷಿ, ಆಮೇಲೆ ವನಶ್ರೀ ಜನಶ್ರೀ ಅಂತ, ಆಶಾ ಕಿರಣ ಅಂತ ಬೆಂಗಳೂರು ಕೇಂದ್ರದಿಂದ ಸಸ್ಯ ಸಿರಿ, ಆಮೇಲೆ ಇದೇ ತರ ಒಂದು 50-60 ಸಾರಿ ಬಹುಮಾನ ಬಂದಿದೆ ನಾನು ಆಕಾಶವಾಣಿಯಿಂದ. ಈ ಧಾರವಾಡ ಆಕಾಶವಾಣಿಯಿಂದ ಮಾರಾಟ ರಂಗ ಅಂತ ಪ್ರತಿ ತಿಂಗಳ ಬರ್ತಾ ಇತ್ತು, ಅದರಲ್ಲೂ ಕೂಡ ಒಂದು 25 ಸಾರಿ ಅದರಲ್ಲೇ ಬಹುಮಾನ ಪಡೆದಿದ್ದೀನಿ. ಮಂಗಳೂರಲ್ಲೂ ಕೂಡ

ಮುಂದೆ ಮದುವೆಗಾಗಿ ಜವಳಿ ಅಂದರೆ ಬಟ್ಟೆ ಬರೆ ಇತ್ಯಾದಿ ತಂದ ಸಂಭ್ರಮದ ಹಾಡು. ಟಂಗೋಂಸರ ಪಳೆಂಬೆ ಟಂಗಳ ಮೋಚಳೋರ ಜಂಗಳ ತುಂಬ ಜವಳಿ ನೋ ಟಂಗೋಂಸರ ಪಳೆಂಬೆ ಟಂಗಳ ಮೋಚಳೋರ ಜಂಗಳ ತುಂಬ ಜವಳಿ ನೋ ಬೆಟಂಗಳ ಮೋಚಳೋ ಯಾರೇ ಗೋಂಸಲೋ ಅಲ್ಲ ಜವಳಿ ಗೋಂಸರ ಬಳೆ ಬೆಟಂಗಳ ಮೋಚಳೋ ಲಪ್ಪ ಗೋಂಸಲೋ ಅಲ್ಲ ಜವಳಿ ಗೋ ಜವಳಿ ನೋ